ತಿಳಿಸಿದ್ದಾರೆ ಜಲಕಟ್ಟಿ ಗ್ರಾಮದ ಸನ್ನಿವೇಶದಲ್ಲಿ ಶಾಂತವ್ವ ಮಾದರ್ ಹಾಗೂ ತಂಗಡಿಗರು. Thank you.

ಹೆಚ್ಚಿನ ಕುಲದಾಗ ಅವಳಿಗಿತ್ತೆ ಅಂತ ಹೇಳ್ತಿ. ಹೌದಮ್ಮ. ಹೌದ್ರಿ. ಆದ್ರೆ ಎಲ್ಲಾ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದೆ? ಏನು ಕಾಣವಲ್ಲ ನನಗಿಲ್ಲಿ. ಅಲ್ಲಕ್ ನೋಡ್ತೀನಿ ನಾನು ತಲೆ ಮೇಲೆ. ಯಾರ ತಲೆ ಮೇಲೆ? ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲೆ ಮಂದಿ ನೋಡು. ಹೌದಮ್ಮ, ಎರಡು ಪಾತ್ರೆ ತಂದದ್ ಕರೆಯದ ಹಾಗಲ್ಲ ದೋತೆ. ನಾಲಿಗೆ ತೆಲಗುಂಬ ನಂದು ನಿಂದು ನೀ ಮಾಡಿಸ್ಕೊಂಬ. ಹೆಮ್ಮೆ ಅಂದ್ರೆ ಏನು? ಊಟ ಮಾಡ್ತಾರೆ ನೋಡಮ್ಮ. ನಿಮಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತರು ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ ಊರ ಜನರ ಮೇಲೆ ಪ್ರೀತಿ ವಿಶ್ವಾಸ. ನಂಬಿಕೆ ಇಟ್ಕೊಂಡು ಹಾಲು ಬರ್ತೀರಿ ಅಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮ್ಮಿಗೆ ತಲೆಗೆಳಿಸೋ ಆಮೇಲೆ ನನಗೆ ಕೇಳ. ನಾನೆಲ್ಲ ಇಳಿಸ್ತೀನಿ ಕರೆ, ಸ್ವಲ್ಪ ಮದ್ದತ್ತಾವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗ ಐತೆ. ಹಾಗಲ್ಲ, ಸ್ವಲ್ಪ ಆಸ್ತ್ರ ಒಂದೇ. ನೀನು ಯಾರಿಗೆ? ನನಗೆ. ಈಗ ಏನು ಮಾಡ್ಲಿ? ಏನು ಮಾಡ್ತೇ? ಏನು ಮಾಡೋದು? ಆಸ್ತ್ರ ಒಂದಿ ಹಿಂಗಂದಿ. ನೀನು ನನಗೆ ಈಗ ಏನು ಮಾಡ್ತೇ? ಸ್ವಲ್ಪ ಬಾಂಡಿ ಕಂಟ ಇರೋದು ಯಾಕೆ? ಏನಾತೀಗ? ಏನಂತ? ಬೇಕಾದಲ್ಲಿ ತಿರುಗಾಡ. ಸೀದಾ ಹೋಗಿರ್ತಿ ಮನೆಗೆ ಕೋರ್ತಿ. ಹಾ, ನಿನಗಂತ ಇದ್ದಾರೆ. ಒಂದು ಕಂಟ ಹತ್ಕೊಂಡು ಕೊಳ್ಳೆ ಹಾಕೊಂಡು ಬಂದಿ. ಮುಂದೆ ಕರೆನೆ ಹೇಳ್ತಾರೆ. ಕರೆನೆ ಹೇಳೋದು ಸ್ವಂಟನ ಮುರ್ದೇನ ಬೇಸ್ ಬಂದಿ. ಹಾಗಾರ ಬರ್ಲಿ ದೊಡ್ಡ ಕೊಡದಾಗಾರ ಕುಂದ್ರೆ ನನ್ನ ಅಲ್ಲಿಗೆ ಸಕ್ ನಿಗಟ್ರಕ್ಕೆ ಎಲ್ಲಿ ಪಾರ ಹೇಳಿ. ಕಾಮರ್ ಕೈದ ಹೊಲಸೆ ಒಟ್ಟ ಬಾಂಡಿ ಹಿಡಿದ್ರು. ಇಷ್ಟು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳು ಯಾಕಿತ್ತ? ಎಲ್ಲಿ ಹಿಡಿದಲ್ಲ? ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗ್ಲಿ ಆಗ್ಲಿ, ಹಿಡಿದಲ್ಲ? ನಿಂದ ನಾನು ಮುಟ್ಟ ಕೊಡೋಲ್ಲ. ಏನಿಲ್ಲ, ಗಟ್ಟಿರಿ. ನಾನು ಬಾಂಡಿ ಬಿಡೋದಲ್ಲ. ಏ ಮಾತಾಡ್ತ ನೀನು? ಸಿಟ್ಟಿ ಬರ್ತೀವಿ. ಸಿಟ್ಟಿ ಬರುವಂತೆ ಮಾತಾಡ್ತಾರೆ. ಸಸ್ಯ ಮರಣ ಅಂದ್ರೆ ಸಿರಿವ ಆಗಿರುವಂತಹ ತಳ ಯಾರು ತಂದಿಲ್ಲ? ಯಾರ್ಯಾರು ತಂದೆ ಇಲ್ಲ? ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೊಡೆದು ಹೋಗೋ ಮನೆಯಿಂದ ಕಣ್ಣಿ ಕಾಣಿಸ್ತಾವಲ್ಲ ಇವೆಲ್ಲ. ಮತ್ತೆ ನಿಂದು ಮೊದಲ ಬಾಯಿ ಬಿಟ್ಟದ ಎಲ್ಲಮ್ಮ? ಏನಾರು ಮಂದಿ ತಳ ಮಳೆ ಕೆಳಕ್ ಬಂದಿವೋ? ಹಾಲು ಮಸ್ತು ವ್ಯಾಪಾರ ಮಾಡ್ಕೊಂಡು ಊರಿಗೆ ಹೋಗಾಕ ಬಂದಿವ? ಏನಿದೆ ಚೆಸ್ಟ್ ಅಷ್ಟು ಹಾಲು ಮಸ್ತು ವ್ಯಾಪಾರ ಮಾಡಿಸ್ಕೊಡ್ತಾ ಇದು? ಹೈನು ಬಂದು ಎಂತಾದ್ದು? ಮತ್ತೆ ಯಾತರು ಯಾಗ ತಂದಿನಿ? ಯಾಗ ಕೊಡ್ತಾ ಇದ್ರಿ? ಹೇಳಿದ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಕೆಂದವೇನು ಇಂದು ಕಡಿದಾದ ನೀನವ, ಇಂದು ಕಡಿದಾದ ನೀನವ. ದೂತೆ ಕೆಂದು ಕೆಂದ ಹಾವು ಆಕಳು ಚೋಳ ಮಂದಾಗ ಬಿಟ್ಟು ಕೂಡಿಸಿ ಮನೆ ಕಳಿಸ್ಬಿಡಿ ಇವರು ಅಷ್ಟ. ಹಾಗಲ್ಲಮ್ಮ, ಆಕಳು ಯಾಕೆ ಅನ್ಬೇಕು? ಎದಕ್ಕೆ ಏನಾರು ಯಾಕನಲ್ಲ? ಆದ್ರೆ ಹಾಲಂತೂ ಇದ್ದಂಗ ಆಯ್ತು. ಹೌದು, ಹಾಲಂದ್ರೆ ಅದಕ್ಕನ ಪದಾರ್ಥ ಆಯ್ತು. ಮಾಯಿ ನದ್ರಾಗ ಗಟ್ಟಿ ಅನ್ನೋ ಪದಾರ್ಥ ಏನಾರ್ಥ? ಗಟ್ಟಿ ಅಂದ್ರೆ ಏನು ಅಂದ್ರೆ? ಏನಿಲ್ಲ ಇದಕ್ಕೆ ಬಿಡಿಸತ್ರಿ ನೀವು ಮೊಸರು ಆದ್ರೆ ಅದಮ್ಮ ಆದ್ರೆ ಚಲೋ ಅದ ಎಂತ ಆತ ಹ್ಯಾಗ ತಂದೀನಿ ಕೇಳಮ್ಮ ಮನೆಯಲ್ಲಿ ಹೆಪ್ಪು ಮುರಿದ್ರೆ ಹುಳಿ ಆಗ್ತದ ತಿಳ್ಕೊಂಡು ಇಲ್ಲ ಹೆಪ್ಪು ಮುರಿದಂತ ಮೊಸರು ನೋಡಮ್ಮ ಯಾಕ ಹೌದಮ್ಮ ಅಲ್ಲ ಹೆಪ್ಪು ಮುರಿದ್ರೆ ಸಪ್ಪ ಆಗ್ತದನ ಏನ್ ಮಾಡ್ತಾರೆ ಹೌದೇನೆ ಎಲ್ಲಿ ನೀವು ಹ್ಯಾಗ ಮುರ್ತಾರಿ ನೀವು ಹೆಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತು ಮಾಡಿ ಬರ್ತೀವಿ ಏನಂತ ನಿಮ್ ಪಕ್ಕದಲ್ಲಿ ಇಟ್ಟುಕೊಡುತ್ತೇವೆ ಆಮೇಲೆ ಬಂದು ಹಾಕಿ ಹಾಕಿ ಜಡದ ಇಬ್ರು ಇದ್ರ ನಿಂದ್ರು ಇಬ್ರು ಅಂದ್ರೆ ಯಾರು ಹೌದಾ ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡ ಆಗ್ಲಿ ಆಗ್ಲಿ ಆಗ್ಲಿ ನಿಂತು ತಗೊಂಡು ಬೇಸ್ ಮಾಡ್ತಿ ನಿನ್ನ ಪದ್ಧತಿ ಬಹಳ ಚಂದ ಅದ ಆಗ್ಲಿ ಬೇಕಾಗಿಲ್ಲ ಆಯ್ತು ಶ್ರೀಮಂತರು ಮಾಡೋ ಪದಾರ್ಥ ಅಂದ್ರೆ ಅಂದ್ರೆ ಬೇರೆ ಏನ್ ಮಾತಾಡ್ತೀವಿ ಕನ್ನಡ ಮಾತಾಡ್ ಚಂದ ಬನ್ನಿ ಅದ ಅದ ಅದ ಚಲೋ ಅದ ಬನ್ನಿ ಹೌದು ಯಾರು ಊಟ ಮಾಡ್ತಾರೆ ಯಾರು ಊಟ ಮಾಡ್ತಾ ಇದ್ದಾರೆ ಹೌದು ಅವರಲ್ಲಿ ಸಾಕಷ್ಟು ಹಣ ಇರ್ತದೆ ಹೌದೌದು ತೆಗೆದುಕೊಳ್ತಾರೆ ಊಟ ಮಾಡ್ತಾರೆ ಹೌದಮ್ಮ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ ಇಲ್ಲ ಇಲ್ಲ ಇದ್ದಾರೆ ರೊಕ್ಕ ತುಸು ಆಗಿರ್ಬೇಕು ಹೋಗಿರ್ಬೇಕು ಏನೋ ಇಲ್ಲ ಇಲ್ಲ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ತಕ್ಕದಲ್ಲ ಅಲ್ಲ ಹ್ಮ್ ಮಜ್ಜಿಗೆ ಮಜ್ಜಿಗೆ ಅವ ಅಪ್ಪ ಬಂದಿಪ್ಪ ಬಂದಿಪ್ಪ ತೆಗಿತಿಪ್ಪ ನೀನ್ ನೋಡಿದ್ದಿಲ್ಲ ಅವ್ ಅಂದಿದ್ರಿ ನಿಮ್ಮ ಅಪ್ಪನ ಕೆಲಸಮ್ಮ ಹಾಗೇನಂದು ಗೌಳಿತಿ ಬಹಳ ಸೂಕ್ಷ್ಮ ಇದ್ದಾಳೆ ಹೌದು ಆ ಶಿವಭಕ್ತ ಗೌಳಿಯಲ್ಲವರು ಹೌದ್ರಿ ಮತ್ತ ಅವ್ರಿಗೆ ನಾವು ಚೇಷ್ಟ ಮಾಡಬಾರ್ದು ಮಾಡಬಾರ್ದು ಅಕ್ಕಿ ಮಜ್ಜಿಗೆ ಅವ ಅಂದ್ರೆ ಅದ ಅವ್ ತಂದ್ರಂತ ಅರ್ಥ ಆಯ್ತು ಮಜ್ಜಿಗೆ ಅವನಿಗೆ ಮಸರಪ್ಪ ಹೌದ್ರಿ ಬೆಣ್ಣಪ್ಪ ಕಾಕ ಕಾಕ ಹೌದ್ರಿ ತುಪ್ಪ ದೊಡಪ್ಪ ಶಬಾಶ್ ಬಂತ ಮತ್ತ ಹಾಲ ಸಿಗವ್ವ ನನ್ನ ಕೈಯಾಗ ಸಿಗವ್ವ ಸಿಕ್ಕ ನೋಡಕ್ ಹತ್ತಿ ಅಲ್ವಾ ಎಷ್ಟು ಜೋಡಿಗೆ ಮಾಡಿರ ನೀವು ಹಂಗೆ ಮಾಡ್ಬೇಡ್ರಿ ಹೋಗ್ಲಿ. ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ ನೋಡು ನೀನ್ ಕುಡ್ದು ಆಗಲ್ಲ ತಾವ ಮಜ್ಗಿನ ತಂದನ ಒಗ್ಗರನೆ ಕೊಟ್ಟಂತ ಮಜ್ಗಿನ ಅವ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ ಎದರ್ರಿ ನೀವ ಕೆದರ್ ಕಿಸೆ ಕಾಕೊಡೋರಿ ಏನ್ ಮಾತಾಡ್ತೀನಿ ಆದ್ರೆ ಹ್ಮ್ ಸಾಹಿತ್ಯಗಳ ಹೆಸರು ಏನೇನು ಹ್ಯಾಗ ತಂದಿನಿ ವ್ಯಾಪಾರ ಮಾಡಿಸ್ತಾರೆ ಸೊಂಟಿ ಹಕ್ಕಿದಂತ ಮದಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ ಅದರ ಸಾಹಿತ್ಯದ ಹೆಸರು ಇಂಗು ಯಾಲಕ್ಕಿ ಸುಂಟಿ ನೆನಸು ಯಾವಕ್ಕೆ ಕುಂತಿ ಏ ಕುಂತಿ ಅಲ್ಲ ಮೆಣಸು ಓಹ್ ಮೆಣಸು ಜೀರಿಗೆ ಕಾಳು ಜೀರಿಗೆ ಕಟಗಿರೋಣ ಬಿತ್ತಿ ಕಡಿ ಎತ್ತಿ ಕಡಿ ತಬಲ ಬೆಟ್ಟಿಗೆ ಹೆಮ್ಮೆ ಒಮ್ಮೆ ಹಾಕಿರ್ರೆಲ್ಲ ತಿಳಿಬೇಡಿ ನೀವನ್ನ ಇವೆಲ್ಲ ಯಾತಕ್ಕ ನಾವು ಮಜ್ಜಿಗೆ ಒಗ್ಗರಣೆ ಕೊಲ್ಲಿಕ್ಕೆ ನಮ್ಮ ಹಂಗ ಮಾಡುದಲ್ಲ ನೀ ಅದ್ ಕೊಡ್ತೀರಿ ಹೊಸ ಮನೆಗೆ ಒಟ್ಟಿದ ಮನೆಗೆ ಒಟ್ಟಿ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಬೇಸ್ ಮಾಡ್ತೀನಿ ನಿನ್ ಬುದ್ಧಿ ಮಾತು ಕುಂತಾವ್ರು ಕಳಿಸೋರಿ ಅದೆಲ್ಲ ನಂಗ ಅವರು ಚೇಷ್ಟ ಮಾಡಬಾರ್ದು ಹಾಲು ಮಿಸ್ರ ಅವ್ರು ಮಾಡಿಸ್ಕೊಡು ಬಂದ ಕೂಲೆ ಹೇಳಿ ಏನಂತ ನೀನು ಬಂದ ಕೂಲೆ ಹೇಳಿದ ಮಾತು ಇದು ನನಗೆ ಈಗ ಗುರ್ತಾಯ್ತು ಏನಾಯ್ತು ಆದ್ರೆ ನಾನು ನಗರ ಬಂದಿನ ಕೇಳಿ ಏನಂತ ಅವ್ರು ಏನಂದ್ರು ಅವ್ರಿಗೆ ಸಂಶಯ ಬಂದದ ಏನ್ ಸಂಶಯ ಬಂದದ ಅವ್ರು ಏನ್ ಕೇಳ್ತಾರು ಅವ್ರು ಏನಂತ ಕೇಳಿದ್ರಿಲ್ಲ ಅವ್ರಿಗೆ ಚಂದು ನಮ್ಮ ಊರಿಗೆ ಬಂದಿಲ್ಲ ಬಂದೇ ಇಲ್ಲ ಬಂದಾಳ ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನಾರು ಸಿಟಿ ಬರಬೇಡ ಹಿಂಗಾನ ಮತ್ತೆ ಮಾಡ್ಕೊಂಡು ಹೋಗ್ರಿ ಏನು ಬರ್ತಾವೆ ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗಾಳು ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನಾರ ಹಿಂಗನ್ರಿ ಅಂತ ಹೇಳಿ ಅವ್ರಿಗೆ ಸೋಚೆ ಬಂದ್ರಿ ಅವ್ರ ನಿನ್ ಕೇಳ್ಯಾರಿ ಅವರು ಏ ಹಂಗ ಸಿಟಿ ಬರಬೇಡ ಏನ್ ಮಾತಾಡ್ತೀನಿ ಒಳಗೆ ತಿನ್ನಮ್ಮ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾಳು ಹೌದು ಗುರ್ತ ಕೇಳಿ ಇಟ್ಕೊಂಡ್ರೆ ನಾವು ನಾಲ್ಕು ಮಂದಿ ನೀವು ಬಂದು ಮಾಡ್ತೀವಿ ಅವ್ರಂದ್ರೆ ನಾ ಏನಂದಿಲ್ಲ ವ್ಯಾಪಾರ ಮಾಡಿಸ್ತೀವಿ ಬರೋದಲ್ಲ ನನ್ನ ಕೂನ ಗುರ್ತ ಹೇಳಿದಾವ್ರೆ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ ಹೇಳ ಕಡಿಗೆ ಬಾರೆ ನಾನು ಬಯಲ ಕಡಿಗೆ ಬಾರೆ ನಾನು ಬಡಿವಾರೇಲ ಬಡಿವಾರೇಲ ಬಡಿವಾರೇಲ ಒಡೆಯ ಒಡೆಯ

ಮತ್ತೊಂದು ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬಿಡೋಣ. ಹೋಗೋಣ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋಳಿದ್ದಾಗೆ ಸಾರ ಪಟ್ಟದವಗೆ ಗೋವಿಯ ಬಗೆದವಗೆ ಸರಳ ಹರಿದವನಿಗೆ ಭಕ್ತನ ನೆಪ್ಪವಾಗೆ ತೇಗಿಯ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ ಬೋಲಾ ಕುಂಡಲೀ ತುಕಾರಾಮ್ ಮಹಾರಾಜ್ ಕೂ ಜಯ ಸಾಧು ಸಂತ ಮಹಾರಾಜ್ ಕೂ ಜಯ ನಮನ್ ಗೋವಿಂದ ಗೋ. ಆತ್ಮಿಕೆಲವರೇ, ಇದುವರೆಗೆ ಮುಧೋಳ ತಾಲೂಕು ಬಾಲ್ಕೋಟ್ ಜಿಲ್ಲೆಯ ಜಲಕಟ್ಟಿ ಗ್ರಾಮದ ಶಾಂತವ್ವ ಮಾದರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಗೌಳಿ ಸನ್ನಿವೇಶ ಕಾರ್ಯಕ್ರಮ ಕೇಳಿದ್ರಿ ಜಾನಪದ ನಾಟಕದಲ್ಲಿ. ಆತ್ಮರೇ, ನಾಳೆ ಬೆಳಗ್ಗೆ 8:30 ವಿಜಯಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಶ್ರೀ ಸೋಮಲಿಂಗ ಗೆನ್ನೂರ್ ಅವರೊಂದಿಗೆ ಆತ್ಮೀಯ ಸಂವಾದ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಂಕೆ ಶಿವಕುಮಾರ್. ಆತ್ಮರೇ ಬನ್ನಿ, ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಹಾಡಿದ್ದಾರೆ ಶ್ರೀಧರ್ ವಂದಾಳ್ರವರು. ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತ ಮರಣದ ಕಾಲ ಒದಗಿ ಬಂತ ಮರಣದ ಕಾಲ ನೀ ಹೋದ ಮ್ಯಾಲ ಇದು ಯರ ಪಾಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಹಣ ಗಳಿಸಿ ಇಡತಿದಿ ಹೆಚ್ಚ ಸಾಯೋ ತನಕ ತಿಂತಿದಿ ನುತ್ತ ಹಣ ಗಳಿಸಿ ಇಡತಿದಿ ಹೆಚ್ಚ ಗಳಿಸಿ ಗಳಿಸಿ ಇಡತಿದಿ ಹುಚ್ಚ ಸಾಯೋ ತನಕ ತಿಂತಿದಿ ನುತ್ತ ಬಾಯಿ ಮಾತ ಬೆಲ್ಲದ ಅಚ್ಚ ಬಾಯಿ ಮಾತ ಬೆಲ್ಲದ ಅಚ್ಚ ಪರೋಪಕಾರ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾರ್ದ ವ್ಯರ್ಥ ಕುಂತಿ ಮನುಷ್ಯ ಜನ್ಮ ದೊಡ್ಡದೈತಿ ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾರ್ದ ವ್ಯರ್ಥ ಕುಂತಿ ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ ಹೋಗುವಾಗ ನಿನ್ನ ಸಂಗಡ ಏನೋಯ್ತಿ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಪುಣ್ಯದಿಂದ ಪೃಥ್ವಿಗೆ ಬಂದು ಸಾತಕ್ಕಿಲ್ಲ ಜನುಮ ನಿಂದು ಪುಣ್ಯದಿಂದ ಪೃಥ್ವಿಗೆ ಬಂದು ಆ ಪುಣ್ಯದಿಂದ ಪೃಥ್ವಿಗೆ ಬಂದು ಸಾತಕಿಲ್ಲ ಜನುಮ ನಿಂದು, ಪುಣ್ಯದಿಂದ ಪೃಥ್ವಿಗೆ ಬಂದು, ಪುಣ್ಯದಿಂದ ಪೃಥ್ವಿಗೆ ಬಂದು ಸಾತಕಿಲ್ಲ ಜನುಮ ನಿಂದು, ಸತ್ಯವಾಗದಡಿಯ